ಗಂಟೆಯಾಗಿ 50 ನಿಮಿಷ. ಕೃಷಿ ರಂಗ ನಮ್ಮ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಶ್ರೀಗಂಧ ಹಾಗೂ ಸಮಗ್ರ ಕೃಷಿಯಲ್ಲಿ ಅನುಭವ. ಈ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಯರಗುಡಿ ಗ್ರಾಮದ ಸಿದ್ದರಾಮಪ್ಪ ಶಿವಶರಣಪ್ಪ ಕೋರೆ ಅವರೊಡನೆ ಸಂದರ್ಶನ ಕೇಳಿದ್ರಿ. ಆನಂತರ ಅಕ್ಕಮಹಾದೇವಿ ಶಿವಕುಮಾರ್, ಶೈಲಜಾ ಪಾಟೀಲ್ ಹಾಗೂ ಮೈನಾಬಾಯಿ ಸಂಗಡಿಗರಿಂದ ಹೋಳಿ ಹಾಡುಗಳು, ನಂತರ ಲಕ್ಷ್ಮಣ್ ಕುತ್ತೆದಾರ್ ಹಾಗೂ ಸಂಗಡಿಗರಿಂದ ದುಂದುಮಿ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿ ಬರಲಿದೆ. ಭವಿಷ್ಯವು ವರ್ತಮಾನದಿಂದಲೇ ಆರಂಭಗೊಳ್ಳುವುದು, ಏಕೆಂದರೆ ನಾಳೆಯ ಭಾರತವು ಇಂದು ನಾವು ಮಾಡುವಂತದ್ದೇ ಆಗಿರುತ್ತದೆ. ಬನ್ನಿ ಒಟ್ಟಾಗಿ ಈ ಚಿಕ್ಕ ಮಕ್ಕಳ ಭವಿಷ್ಯವನ್ನು ಕಟ್ಟೋಣ. ನಮ್ಮ ಮುಂಗಡ ತೆರಿಗೆ ಕೊಡುಗೆಯನ್ನು ನೀಡುವ ಮೂಲಕ ಮಕ್ಕಳ ವಿಕಸಿತ ಭಾರತವನ್ನು ನಿರ್ಮಿಸೋಣ. ರಾಷ್ಟ್ರದ ಪ್ರಗತಿಗೆ ಇದು ಹೊಸ ವೇಗವನ್ನು ನೀಡುತ್ತಿದೆ ಮತ್ತು ಮೂಲ ಸೌಕರ್ಯವನ್ನು ಬಲವಾದ ಹಾಗೂ ಮುಂದುವರಿಯುವಂತೆ ಮಾಡುತ್ತದೆ. ನಿಮ್ಮ ಮುಂಗಡ ತೆರಿಗೆಯ 4ನೇ ಮತ್ತು ಕೊನೆಯ ಕಂತನ್ನು ಪಾವತಿಸಿ ಮಾರ್ಚ್ 15, 2025 ಕಂಪನಿಗಳು, ಸಂಬಳ ಪಡೆಯುವ ಉದ್ಯೋಗಿಗಳು ಮತ್ತು ಟಿಡಿಎಸ್ ಟಿಸಿಎಸ್ ಅನ್ನು ಕಡಿತಗೊಳಿಸಿದ ನಂತರ ತೆರಿಗೆ ಹೊಣೆಗಾರಿಕೆ 10,000 ಅಥವಾ ಅದಕ್ಕಿಂತ ಹೆಚ್ಚು ಇರುವ ವ್ಯಕ್ತಿಗಳು ಮತ್ತು ಘಟಕಗಳು ಮುಂಗಡ ತೆರಿಗೆಯನ್ನು ಪಾವತಿಸಲು ಜವಾಬ್ದಾರರಾಗಿರುತ್ತಾರೆ. ಮುಂಗಡ ತೆರಿಗೆ ಪಾವತಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಲಾಗಾನ್ ಮಾಡಿ incometax.gov.in. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾಣಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಹೆಲ್ಮೆಟ್ ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ. ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಟೀಕಾಕರಣ ಸೆ ಮಾರ ಬಚ್ಚಾ ದೋನೋ ಹೋ ಜಾಯೆ ಸುರಕ್ಷಿತ್. ಟೀಕಾಕರಣ ಹೋ ಸಮಯ ಪೆ ಯುವಿನ್ ಪೋರ್ಟಲ್ ಕರೇ ಸುನಿಶ್ಚಿತ್. ಯುವಿನ್ ಪರ್ ರಜಿಸ್ಟರ್ ಕರ್ ಟೀಕಾಕರಣ ಬನೆ ಓರ್ ಆಸಾನ್. ಕಹಿ ಭಿ ಟೀಕಾ ಲಗವಾಓ ಪಾವ್ ಡಿಜಿಟಲ್ ಪ್ರಮಾಣ. ಏಕ್ ಕ್ಲಿಕ್ ಸುರಕ್ಷಾ ಕೀ ಓರ್. ಟೀಕಾಕರಣ ಕೀ ಜಾನಕಾರಿ ಯುವಿನ್ ಪೋರ್ಟಲ್ ಪರ್ ಆಯೆ. ಅಗಲೆ ಟೀಕೆ ಕೀ ತಾರೀಕ್ ಬಸ್ ಏಕ್ ಕ್ಲಿಕ್ ಪರ್ ಮಿಲ್ ಜಾಯೆ. ಯುವಿನ್ ಕೋ ಅಪನಾ ಕರ್ ಜಾ.

ಸಿದ್ದರಾಮಪ್ಪ ಕೋರೆಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ. ಆತ್ಮೀಯರೇ, ಸಿದ್ದರಾಮಪ್ಪ ಕೋರೆಯವರು ಸುಮಾರು 10-12 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಅವರ ಕೃಷಿ ವಿಶೇಷತೆ ಏನು ಅಂತಂದ್ರೆ, ಒಂದು ಸಾಹಸ ಮಾಡಿ ಅವರು ಶ್ರೀಗಂಧವನ್ನ ಬೆಳೀತಾ ಇದ್ದಾರೆ. ಅವರ ಎಜುಕೇಶನ್ ಕೂಡ ಬಹಳ ಆಗಿದೆ, ಪಿಜಿ ಮಾಡಿದ್ದಾರೆ, ಮಾಸ್ಟರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಮಾಡಿ ಆ ನಂತರ ಕೂಡ ಅವರು ನೌಕರಿಗೆ ಹೋಗಲಾರದೆ ಒಕ್ಕಲ್ತನನೇ ಮಾಡಿಕೊಂಡು ಬಂದಿದ್ದಾರೆ. ಇದು ಬಹಳ ನಾವು ವಿಶೇಷ ಅಂತ ಹೇಳಿ ಅನ್ಬೇಕು. ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದಾರೆ, ಅರಣ್ಯ ಸಸಿಗಳನ್ನ ಬೆಳೀತಾ ಇದ್ದಾರೆ, ಮತ್ತೆ ಪಶುಪಾಲನೆ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 27 ಎಕರೆ ಜಮೀನಿನೊಳಗೆ ಅವರ ಕೃಷಿ ಅದ, ನೀರಾವರಿ ಕೂಡ ಅದ. ಸುಮಾರು 8-15 ಎಕರೆಯಷ್ಟು ನೀರಾವರಿಯನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಿದ್ದರಾಮಪ್ಪ ಅವರೇ, ತಾವು ಏನು ಒಂದು 10-12 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ, ಇಷ್ಟು ಕಲ್ತ ನಂತರನು ಮಾಸ್ಟರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್, ಪ್ರವಾಸೋದ್ಯಮ ಒಂದು ನಿರ್ವಹಣೆ ಅನ್ನುವಂತಹ ಒಂದು ಕೋರ್ಸ್ ಮಾಡಿಕೊಂಡು ಮತ್ತೆ ನೌಕರಿಗೆ ಹೋಗ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಇಲ್ಲ ಸರ್, ಯಾಕಂದ್ರೆ ನಮ್ ತಾತನಿಂದ ಎಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇದ್ರು, ನಮ್ಮ ಮನೆಯಲ್ಲಿ ಹೆಸರಿಗೆ ಅಗ್ರಿಕಲ್ಚರ್ ಮಾಡಿದ್ರು, ನಮ್ದೇ ಅಷ್ಟು ಲ್ಯಾಂಡ್ ಇಟ್ಬಿಟ್ಟು ನಾವು ಇಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಲ್ಲ ಅಂತೇಳಿ ಇದು ಸೆಲೆಕ್ಟ್ ಮಾಡಿದ್ ಸರ್. ಈಗ ಬೇರೆ ಫೀಲ್ಡ್ ಅಲ್ಲಿ ಹೋಗಿಂದ ನಮ್ ಫೀಲ್ಡ್ ಅಲ್ಲಿ ನಮ್ಮ ಅಪ್ಪವರು ಸ್ವಲ್ಪ ಇದಾಗಿತ್ತು, ಸರ್ ನಾವೇ ಕಂಟಿನ್ಯೂ ಮಾಡ್ಬಿಟ್ಟೆ ಸರ್. ಮತ್ತೆ ಮೊದಲಿನಿಂದ ನಿಮ್ಮಲ್ಲಿ ಒಕ್ಕಲ್ತನ ಇದ್ದಿದ್ರಿಂದ ಅದ್ರೊಳಗೆ ಆಸಕ್ತಿ ಕೂಡ? ಸರ್, ಮೊದಲಿನ ನಮ್ ತಾತನಿಂದ ಇತ್ತು ಸರ್. ಅಗ್ರಿಕಲ್ಚರ್ ಅಂತಂದ್ರೆ ಏನು ಅಂತ ಅವರು ನಿಮಗ ಎಲ್ಲ ಕಲಿಸಿಕೊಟ್ಟಿದ್ರು? ಹಾ ಸರ್, ಕಲಿಸಿಕೊಟ್ಟು. ಏನು ಒಕ್ಕಲ್ತನ ಅಂತಂದ್ರೆ ಏನು ಅಂತ ಹೇಳಿ, ಎಷ್ಟು ಮಹತ್ವದ್ದದ ಅಂತ ಹೇಳಿ. ಹಿಂಗಾಗಿ ನೀವು ಒಕ್ಕಲ್ತನ ಶುರು ಮಾಡಿದ್ರಿ. ಎಲ್ಲೂ ನೀವು ಅಪ್ಲೈ ಕೂಡ ಮಾಡ್ಲಿಲ್ಲ? ಇಲ್ಲ ಸರ್, ಎಲ್ಲಿ ಹೋಗ್ಲಿಲ್ಲ. ಈಗ ಶುರು ಮಾಡುವಂತಹ ಸಂದರ್ಭದೊಳಗ ನಿಮ್ಮ ಹೊಲದೊಳಗ ಮೊದಲಿನ ಪಾರಂಪರಿಕ ಕೃಷಿ ಇತ್ತು ಸರ್, ಏನೇನ್ ಬೆಳೀತಾ ಇದ್ರಿ? ಸರ್, ನಾವು ತೊಗರಿ, ಉದ್ದ, ಸೋಯಾಬಿನ್, ಜೋಳ, ಗೋಧಿ, ಕಬ್ಬು ಬೆಳೀತಿದ್ದೆ ಸರ್. ನಮ್ಮಲ್ಲಿ ಯಾವುದೇ ರೀತಿ ಪ್ಲಾಂಟೇಶನ್ ಅನ್ನೋದೇ ಗುರುತಿದ್ದೀನ. ನಾವೇನ್ ಮಾಡಿದ್ವಿ, ಕಬ್ಬು ಬೆಳಿ ತೊಗರಿ ಬಂದ ನಮ್ಗೆ ಅಷ್ಟು ಆದಾಯ ಅನಿಸ್ತಿದಿಲ್ರಿ. ನಮ್ಗ ಕಂಟಿನ್ಯೂ ಆಗಿ ಹಣ ಬೇಕಾಗತ್ತ, ಆದಾಯ ಬೇಕಾಗತ್ತೆ, ನಾವೆಲ್ಲ ಈ ತರ ಪ್ಲಾನ್ ಮಾಡೋದು ಸರ್. ಮ್ಯಾಂಗೋ, ಸೀತಾಫಲ, ಶ್ರೀಗಂಧ ಈ ತರ ಪ್ಲಾಂಟೇಶನ್ ಮಾಡಿದ್ರೆ, ಹುಂಚಿನ ಗಿಡ ಕಂಟಿನ್ಯೂ, ಅದ್ರ ಅಮೌಂಟ್ ಬರ್ತಾ ಇರ್ಬೇಕು ನಮ್ಮ ಕೈಯಲ್ಲಿ, ಅಡ್ಡಿ ಇಲ್ಲ. ಹೆಂಗ್ ಪ್ಲಾನ್ ಮಾಡಬೇಕು, ಯೋಜನೆ ಮಾಡಬೇಕು ಅಂತಂದ್ರೆ, ಮತ್ತೆ ನಿಮಗೆ ಮಾರ್ಗದರ್ಶನ ಯಾರು? ನಮ್ದು ಯೂನಿವರ್ಸಿಟಿ ಅವರು ಇದ್ರಲ್ಲ, ರಾಜು ತೆಗಿಳಿ ಸರ್, ನಮ್ದು ರಾಯಚೂರು ಯೂನಿವರ್ಸಿಟಿ ಕಡೆಯಿಂದ ಎಲ್ಲ ತಗೊಂಡವ್ರಿ. ಮತ್ತೆಲ್ಲ ನಾವೆಲ್ಲ ಯೂಟ್ಯೂಬ್ ನಲ್ಲಿ ಅಲ್ಲಿ ನೋಡ್ಬಿಟ್ಟು, ಮತ್ತೆಲ್ಲ ಫಾರ್ಮರ್ ಬಗ್ಗೆ ನೋಡ್ಬಿಟ್ಟು. ಮತ್ತೆ ವಿಜ್ಞಾನಿಗಳ ಸಂಪರ್ಕದೊಳಗೆ ನೀವು ಹೆಂಗ್ ಬಂದ್ರಿ? ಏನು ಮೊದಲಿಂದ ಗೊತ್ತಿತ್ತ? ಹೆಂಗ ಮೊದಲಿಂದಲೇ ಗೊತ್ತಿದ್ದಿಲ್ಲ ಸರ್, ನಮ್ಮೂರಲ್ಲಿ ಯಾರು ಸಂಪರ್ಕ ಮಾಡಲ್ಲ ಸರ್. ನಾವು ಹಿಂಗೆ ನಿಮಗೆ ಗೊತ್ತಿತ್ತು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ಯೂನಿವರ್ಸಿಟಿ ಹೆಂಗು ನೀವು ಓದಿದ್ರಿ? ಹಾ ಸರ್, ಗೊತ್ತಿತ್ತು ಸರ್. ಅದರಿಂದಾಗಿ ನಿಮ್ಗೆ ಅದು ಜ್ಞಾನನೂ ಆಯ್ತು. ಜ್ಞಾನ ಆಯ್ತು ಸರ್. ಇವ್ರ ಕಡೆಯಿಂದ ಏನಾದ್ರೂ ಅಲೆಯ ತಗೋಬೋದಲ್ಲ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ ಸರ್. ಅಲ್ಲಿ MC ಪಟೇಲ್ ಸರ್ ಅಂತ ಬರಿದ್ರು, ಫಸ್ಟ್ ಟೈಮ್ 2013 MC ಪಟೇಲ್ ಸರ್ ಅವ್ರು ನಂಗೆ ಪರಿಚಯ ಆದ್ರು. ಅವ್ರೆಲ್ಲ ಹೇಳ್ಬಿಟ್ರೆ ಈ ತರ ಮಾಡಿ, ಈ ತರ ಮಾಡಿ, ಪ್ಲಾನ್ ಮಾಡಿ. ಅಡ್ಡಿಲ್ಲ. ಅಂದ್ರೆ ನೀವು ಎಲ್ಲ ಹಣ್ಣಿನ ಗಿಡಗಳಿಗೆ ನೀವು ಪರಿವರ್ತನೆ ಹೊಂದಿದ್ರಿ? ಪರಿವರ್ತನೆ ಸರ್, ಅದರಲ್ಲಿ ಎಲ್ಲ ಸ್ಕೀಮ್ಗಳೆಲ್ಲ ಇದ್ದು ಸರ್. ನಮ್ಮೂರ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಕಲೆಕ್ಟ್ ಆಗಿತ್ತು, ಹಾರ್ಟಿಕಲ್ಚರ್ ಅವರು ಬಂದ್ಬಿಟ್ಟು ನಿಮ್ಮನ್ನ ಸೆಟ್ನೈಟ್ ಮಾಡ್ಕೊಡ್ತು, ವಾಲಿವಾಸ್ ಮಾಡ್ಕೊಡ್ತು. ಅದ್ರ ಬಗ್ಗೆ ನಿಮ್ಗೆ ಕೂನೇ ಇದ್ದಿಲ್ಲ ಸೆಟ್ನೈಟ್ ವಾಲಿವಾಸ್ ಅಂದ್ರೆ ಯಾತ್ರ. ಮತ್ತ ಅದ್ರ ಬಗ್ಗೆ ಇಲ್ಲೆಲ್ಲ ಯೂನಿವರ್ಸಿಟಿಯಲ್ಲಿ ಇದು ಮಾಡಿದಾಗ ಅವ್ರನ್ನ ಹೇಳಿದ್ರು ಸರ್, ಈ ತರ ಇರ್ತದೆ, ಈ ತರ ಒಳಗೆಲ್ಲ ಕ್ರಾಪ್ ಆತವ ಹೇಳಿದಾಗ ಮಾಡಿದ್ ಸರ್. ಶೆಡ್ ನೆಟ್ ಕೂಡ ನೀವು ಮಾಡಿದ್ರಿ? ಶೆಡ್ ನೆಟ್ ಪೊಲೀಸ್ ಮಾಡಿ, ಅದರಲ್ಲಿ ರೋಜ್ ಬೆಳೆದಿದ್ದಾರೆ, ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ. ಬೆಳೆದು ಮಾರಾಟ ಎಲ್ಲಿ ಮಾಡ್ತಾ ಇದ್ರಿ ಸರ್? ಮಾರಾಟ ನಮ್ದು ಆನಂದಲ್ಲಿ ಮಾಡಿದ ಸರ್, ಗುಲ್ಬರ್ಗದಾಗ ತಂದಿದ್ವಿ ಸರ್ ಇಲ್ಲಿ. ಹಾ ಸರ್, ಗುಲಾಬಿ ಮಾರಾಟ, ಗುಲಾಬಿ ಮಾರಾಟ, ಆಳನ್ ತಂದಿವ್ ಸರ್, ದೊಣ್ಣೆ ಮೆಣಸಿನಕಾಯಿ ಮಾರಾಟ ಮಾಡ್ತಾ ಇದ್ವಿ. ಹಾ ಮೇಡಮ್. ಲೋಕಲ್ ಮಾರ್ಕೆಟ್ ನಿಮಗೆ ಏನು ತೊಂದರೆ ಆಗ್ತಿದ್ದಿಲ್ಲ? ಆಕ್ಚುಲಿ ನಮ್ ತಾಲೂಕದಾಗ ಯಾರು ಹೆಚ್ಚು ವಾಟರ್ ಫಾರ್ಮರ್ ಇದ್ದಿಲ್ಲ. ನಮ್ ತಾಲೂಕದಲ್ಲಿ ಬೆಳೆದಷ್ಟು ತೊಗರಿ, ಉದ್ದ, ಸೋಯಾಬಿನ್, ಜೋಳನೇ ಬೆಳೀತಾರೆ ಸರ್. ಹಾರ್ಟಿಕಲ್ಚರ್ ಕ್ರಾಪ್ ಅನ್ನ ನಮ್ಮಲ್ಲಿ ಇಲ್ಲಿ ತನಕ ಅಷ್ಟೇ ಇಂಪ್ರೂವ್. ದ್ರಾಕ್ಷಿ ಬೆಳೆದಂತವ್ರು ಅದಾರ ನಿಮ್ಮಲ್ಲಿ? ಹಾ ಸರ್, ಇದ್ದಾರೆ ಸರ್, ಯರೂರಲ್ಲಿ ಇದ್ದಾರೆ ಸರ್. ಮಾವೂರ್ ಸಿದ್ದಾರಾಮ್ ಗುಳಿಗೆ ತಿಳಿ ನಿಮ್ ಸ್ಟೇಷನ್ ಅಲ್ಲಿ ಒಂದ್ ನೋಡಿದ್ರು, ಅಂದ್ರೆ ಅಡುಗೆ ಕೇಳಿದ್ರಿ. ಬೆಳೀತಿದ್ರು, 5 ಎಕರೆ ಇದೆ ನಮ್ಮ ಲ್ಯಾಂಡ್, 5 ಎಕರೆ ದ್ರಾಕ್ಷಿ ಬೆಳೆದಾರೆ. ಮತ್ತೆ ಪಾಲಿ ಹೌಸ್ ಒಳಗೆ ಏನು ಗುಲಾಬಿ ತಾವು ಬೆಳೀತಾ ಇದ್ರಿ, ದೊಣ್ಣೆ ಮೆಣಸಿನಕಾಯಿ, ಅದನ್ನ ಮತ್ತೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರಿ? ಇಲ್ಲ ಇದೆ ಸರ್, ಈಗ 17 ಅಲ್ಲಿ ಇದೆ ಸರ್, 17 ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಗುಲಾಬ್. ಪಾಲಿ ಹೌಸ್ ಅಲ್ಲಿ ಕ್ಯಾಪ್ಸಿಕಮ್ ಇತ್ತು, ಈ ವರ್ಷ ಮಳೆ ಸ್ವಲ್ಪ ಸರಿಯಾಗಿದೆ ಅಂತ ಹೇಳ್ತೀರಿ, ಅದಕ್ಕಾಗಿ ಇದು ಮಾಡಿದೆ ಸರ್. ಅಡ್ಡಿಲ್ಲ. ಈಗ ಹೊಸದ ತಾವು ಬೆಳೆ ಮಾಡಿದ್ರಿ ಶ್ರೀಗಂಧ. ಹಾ ಸರ್. ಶ್ರೀಗಂಧ ಬೆಳಿಬೇಕು ಅಂತ ಹೇಳಿ ನಿಮಗೆ ಹೆಂಗ ಪ್ರೇರಣೆ ಬಂತು, ಹೆಂಗ್ ಗೊತ್ತಾಯ್ತು? ಅರಣ್ಯ ಬೆಳೆ ಸರ್ ಶ್ರೀಗಂಧ, ಅದು ಅದು ಒಂಥರ ಇನ್ಸೂರೆನ್ಸ್ ಇದ್ದಂಗ ಸರ್. ಇವಾಗ ನಾವು 15-20 ವರ್ಷ ಆದ್ಮ್ಯಾಗ ನಾವು ಮಾಡಿ ಮಾಡಿ ಸುಸ್ತಾಗಿದ್ದಿರ್ತಾವ, ನಮ್ಗೆ ಏನಾದ್ರೂ ಒಂದು ಬರ್ಬೇಕಲ್ಲ ಸರ್, ಅಂದ್ರೆ ಒಂಥರ ಇನ್ಸೆಂಟಿವ್ ತರ. ಆತರ ಮಾಡಿ. ಇವಾಗ ನಾನು ಸೀತಾಪಳ ಮಾಡೀನಿ, ಹತ್ತು ಪೀಠಿಗೆ ಒಂದು ಸೀತಾಪಳ ಮತ್ತೆ ಅದೇ ಸೆಂಟರ್ನಲ್ಲಿ ಒಂದು ಶ್ರೀಗಂಧ ಸರ್. ಇವಾಗ ಸೀತಾಪಳ ಇನ್ಕಮ್ ಅದೊಂದು ಆಗ್ತಾ ಇರ್ತಾರೆ, ಇದು ಇನ್ಕಮ್ ಇದಾಗತ್ತರಿ. ಇನ್ನೊಂದ್ರಿ, ನಾ ಎಲ್ಲ ಯೂಟ್ಯೂಬ್ನಾಗ ಅಲ್ಲೆಲ್ಲ ನೋಡಿದ್ರಿ, ಶ್ರೀಗಂಧ ಬೆಳಿಕ್ ನಮ್ದು ಏನದ್ರಿ ಉಸ್ಕಳಿ ಹೊಲ ಅದ್ರಿ, ಅಲ್ಲಿ ಏನು ಅರ್ಧ ಚೀಲ ಛಜ್ಜಿ ಆಗ್ತಿಲ್ಲ. ಅಂತ ಒಂದು ನಮ್ದು 12 ಎಕರೆ ಹೊಲ ಅದ್ರಿ, ಅಲ್ಲಿ ಗೋಧಿ ಗೀದಿ ಏನ ಆಗ್ತಿಲ್ಲ, ಜ್ವಾಳ ಬಿ ಆಗ್ತಿಲ್ಲ, ಜ್ವಾಳ ಏನಾ ಬಿ ಆಗಲ್ರಿ, ಅಲ್ಲಿ ಛಜ್ಜಿ ಸುದ್ದಕ್ಕೆ ಆಗ್ತಿಲ್ರಿ. ಅಂತ ಹೊಲದಲ್ಲಿ ವಿಚಾರ ಮಾಡದ್ ನಾ ಏನ್ ಮಾಡ್ಬೇಕು, ಅದಕ್ಕೆ ಇವೆಲ್ಲ ಹಾರ್ಟಿಕಲ್ಚರ್ ಪ್ಲಾಂಟೇಶನ್ ಕಡೆ ಏನ್ ಬೆಳೀತಾ ಇರ್ಲಿಲ್ಲ. ಇಲ್ಲ ಸರ್, ಅಲ್ಲಿ ಏನ್ ಬರೇ ಉಸ್ಕಳಿ ಸರ್, ರೇತಿ ನಮ್ಮನ್ನು ಬರ್ತೈತಿ ಅದು ಮಾಡ ಸರ್, ಅದು ಉಸುಕು. ಹಾ ಸರ್, ಆಗದಷ್ಟು ಇನ್ಕಮ್ ಬರ್ತಿಲ್ಲ ಸರ್. ಇವಾಗ ಹಿತಾಪಳ ಹಾಕಿನ್ ಸರ್, ಅರ್ಧ ಚೀಲ ಛಜ್ಜಿ ಆಗ್ತಿಲ್ಲ ಸರ್. ಆ ಹೊಲದಲ್ಲಿ 5 ಲಕ್ಷ ರೂಪಾಯಿ ಸರ್ ಇವತ್ತಿನ ಇನ್ಕಮ್, 5 ಲಕ್ಷ. 60 ರೂಪಾಯಿ ಹಿಡಿದು 80 ರೂಪಾಯಿ ಕೆಜಿ ಈಗ ಸರ್ ನಾನು. ಸೀತಾಫಲದ ಯಾವ್ದು ತಳಿ ಅದು? NMK ಗೋಲ್ಡ್ ಐತೆ ಸರ್, ಅದು ಮಹಾರಾಷ್ಟ್ರದಿಂದ ತರಿಸಿದ ಸರ್. ಅದು ಹೆಂಗ್ ಗೊತ್ತಾಯ್ತು ನಿಮಗೆ? ಹೆಂಗ್ ಗೊತ್ತಾಯ್ತು ಸರ್? ನಾನು ಮಾಡಿದ್ರಿ, ನಮ್ಮ ಹೊಲದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆದು ಒಂದು 10 ಗಿಡ ತಂದಿರ್ ಸೀತಾಫಳ, ಅರ್ನಿ ಹಚ್ಚಿದ್ರಿ. ಆಕ್ಚುಲಿ ಸೀತಾಫಳ ರಫ್ ಅಂಡ್ ಟಫ್ ರೀ, ಅದಕ್ಕಟ್ಟು ನೀರು ಬಿ ಜಾಸ್ತಿ ಆಗ್ತಾರ ಸರ್. ಹೌದು, ಬ್ಯಾಸ್ಗಿ ಟೈಮ್ನಾಗ ಅಷ್ಟು ನೀರ್ ಹತ್ತಲ್ರಿ, ಮತ್ತ ಅದಕ್ಕೆ ಯಾವ್ದೇ ಹಿಂಗ ಪ್ರಾಣಿಗಳ ಅಲ್ಲಿ ಅದಕ್ಕೊಟ್ಟ ಹಾನಿ ಮಾಡಲ್ ಸರ್. ಯಾವತ್ ಹಿಂಗ ಆಕಳ ಆಯ್ತು, ಕುರಿ ಆಯ್ತು, ಅಂದ್ರೆ ಅಸಲಕ್ ಅದ್ ಮಾಡಿದ್ ಸರ್. ಫಸ್ಟ್ ಆಫ್ ಆಲ್ ನಮ್ದು ಅಡವಿ ಸರಿಯಾಗಿಲ್ಲ ಸರ್, ನಮ್ ಸ್ವಲ್ಪ ನೀರಿನ ಪ್ರಾಬ್ಲಮ್ ಅದರಿ. ನೀರಿನ ಪ್ರಾಬ್ಲಮ್ ಸೀತಾಫಳಕ್ಕಷ್ಟು ನೀರ್ ಹತ್ತಲ್ ಸರ್, ಹತ್ತೋದಿಲ್ಲ. ಮತ್ತ ಶ್ರೀಗಂಧಕ್ಕೆ ಬಿ ಅಷ್ಟು ನೀರ್ ಹತ್ತಲ್ರಿ. ಈಗ ಸೀತಾಫಳ ಶ್ರೀಗಂಧ ಅದಕ್ಕೆ ಇದು ಮಾಡಿದ್ ಸರ್. ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಒಂದ್ರಿ ಶ್ರೀಗಂಧಕ್ಕ 3 ವರ್ಷ ತನಕ ಕೊಡ್ಬೇಕು ಸರ್ ನೀರ್ ಸರ್. 3 ವರ್ಷ ಆದ್ಮೇಲೆ ನೀರ್ ಕುಡಿಬಾರ್ದು ಸರ್, ಅದ್ರಲ್ಲಿ ಹಾಟ್ ವುಡ್ ಅನ್ನೋದು ಆಗಲ್ಲ ಸರ್, ಜಾಸ್ತಿ ನೀರ್ ಕೊಟ್ರ. ಇದ್ರ ಬಗ್ಗೆ ನೀವು ಏನಾದ್ರೂ ಟ್ರೈನಿಂಗ್ ತಗೊಂಡ್ರಿ ಶ್ರೀಗಂಧದ ಬಗ್ಗೆ? ಇಲ್ಲ ಸರ್, ನಮ್ದು ಇದೆ ಅಂದ್ರದಿಲ್ಲೆಲ್ಲ ಯೂನಿವರ್ಸಿಟಿ ಮೇಲೆ ಹೋಗಿದೆ ಸರ್ ನಾನು. ಮತ್ತೆ ಅದು ವುಡ್ ಅಂಡ್ ಸೈನ್ಸ್ ಸೆಂಟರ್ ಅದ ಸರ್, ವುಡ್ ಸೈನ್ಸ್ ಸೆಂಟರ್. ನಾನು ಅಲ್ಲಿ ಹೋಗ್ಬಿಟ್ಟೆ ಸರ್. ಎಲ್ಲಿ? ಬೆಂಗಳೂರು ಸರ್, ಅಲ್ಲಿ ಮಲೇಶ್ವರಂದಲ್ಲಿ ಇದೆ ಸರ್. ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಸೈಂಟಿಸ್ಟ್ ಭೇಟಿ ಆಗಿ ಅಲ್ಲೆಲ್ಲ ಪ್ಲಾಟ್ ಆಗಿದ್ದು ಸರ್, ಎಲ್ಲ ಶ್ರೀಗಂಧ ಗಿಡಗಳು ನೋಡ್ ನಾ. ಇದಕ್ಕೆ ಏನು ಹತ್ತಲ್ಲ ಸರ್, ಅದಕ್ಕೆ ಯಾವುದೇ ಅದಕ್ಕೆ ಒಟ್ಟನು ಏನು ಕೂಡ ಅಂತ ಅವಶ್ಯಕತೆ ಇಲ್ಲ ಸರ್. ಅದೊಂಥರ ನ್ಯಾಚುರಲ್ ಇದ್ದಂಗ್ ತಿಳಿ ಸರ್. ಅದ್ರದ್ದು ಸಪೋರ್ಟಿಂಗ್ ಒಂದ್ ಯಾವ್ದ್ರ ಗಿಡ ಬೇಕ್ರಿ. ಹೌದು ಹೌದು ಹೌದು. ಅಸಲಕ್ಕೆ ಸೀತಾಫಳ ಸೀತಾಫಳ ಬೆಳೆದ್ರಿ. ಸೀತಾಫಳಕ್ಕೆ ಏನ್ ಹಾಕ್ತೋ ಅದ್ರ ಮೇಲೆ ಅದು ಇರ್ತಾರೆ. ಸೀತಾಫಳದ ಅನ್ನ ಉಂಡಿ ಅದು ಇರುತ್ತೆ ಸರ್. ಹೌದು ಹೌದು. ಅದಕ್ಕೆ ಅವಲಂಬಿಸಿ ನೀವು ಅವಲಂಬಿಸಿ ಮಾಡಿದ್ರಿ ಸರ್. ಸೀತಾಫಳ ಮಾಡಿದ್ರೆ ಅದ್ರೊಳಗೆ ಇದು ಇಂಟರ್ಕ್ರಾಪ್ ಅಂತೇಳಿ ಶ್ರೀಗಂಧ ಮಾಡಿದ ಸರ್. ಶ್ರೀಗಂಧದ ಗಿಡಗಳು ಎಷ್ಟು ಶ್ರೀಗಂಧ ಸರ್? ನಂದು 700 ಸರ್ 700 ಈ ವರ್ಷ ಮೊನ್ನೆ ಸರ್, ರೀಸೆಂಟ್ ಆಗಿ 1 ತಿಂಗಳಿಂದ ಒಂದ್ 80 ಗಿಡಗಳು ಕಟಾವ್ ಮಾಡಿದ್ ಸರ್. ಕಟಾವ್ ಮಾಡಿ ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟಿದ್ದ ಸರ್. ಈಗ ಅವ್ರ ನಮ್ಗೆ ರೋಡ್ ಪರ್ಮಿಟ್ ಇಟ್ ಕೊಟ್ರು ಅಂದ್ರೆ ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟರ್ ಸಂಗಡ ಅಗ್ರಿಮೆಂಟ್ ಇದೆ ಸರ್. ಹೌದಾ ಸರ್? ಎಲ್ಲಿ? ಮೈಸೂರು. ಮೈಸೂರು ಸರ್, ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟರಿ ಸಂಗಡ ಅಗ್ರಿಮೆಂಟ್ ಇದೆ ಸರ್. ನಾ ಶ್ರೀಗಂಧ ಹಚ್ಚಿದ್ರಿ, ಹಚ್ಚಿದ್ಮ್ಯಾಗ ಇದಕ್ಕೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕಂತ ವಿಚಾರ ಬರ್ತ ನಾನು. ಹಚ್ಚದ ಮ್ಯಾಲ ಮಾರ್ಕೆಟ್ ವಿಚಾರ ಮಾಡಿದ್ರಿ? ಹಚ್ಚಾಯ್ ತಲೆಮಿ ಮಾಡಿದ್ ಸರ್. ಅಂದ್ರೆ ಮತ್ತ ನಾ ಹ್ಯಾಂಡರ್ ಸೋಬ್ದವ್ರಿಗೆ ಹೋಗಿ ಎಲ್ಲ ಕಾಂಟ್ಯಾಕ್ಟ್ ಆದ ಸರ್ ಮೈಸೂರ್ನಾಗ. ಅವ್ರಂದ್ರೆ ಅಗ್ರಿಮೆಂಟ್ ಮಾಡ್ರಿ, ನಾವೇ ತೊಗೊತೋ ನಿಮ್ ಗಿಡ. ಫಾರೆಸ್ಟ್ ಅವರಿಗೆ ಕೇಳೋದು, ನೀವು ಬೇರೆಯವ್ರಿಗೆ ಯಾರಿಗೆ ಮಾರಾಪ್ಲೇ ಇಲ್ಲ, ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟರಿಗೆ ಮಾರ್ಬೇಕು ಈ ತರ ಎಲ್ಲ ಹೇಳಿದ್ರ ಅವ್ರಿ. ಅವರೆಲ್ಲ ಕಟಿಂಗ್ ಆರ್ಡರ್ದೆಲ್ಲ ಪರ್ಮಿಷನ್ ಕೊಟ್ಟಮಗೆ ಕಟ್ ಮಾಡ್ಬೇಕಾತ್ರಿ. ಯಾರು? ಅರಣ್ಯ ಇಲಾಖೆ. ಅರಣ್ಯ ಇಲಾಖೆದವರು ಕಟಿಂಗ್ ಆರ್ಡರ್ ಪರ್ಮಿಷನ್ ಕೊಟ್ಟಮೇಲೆ ಕಟ್ ಮಾಡ್ಬೇಕ್ರಿ. ಸುಮ್ ಸುಮ್ನೆ ನಾವೆಲ್ಲ ಕಟ್ ಮಾಡಿಡ್ತು ಹಂಗಲ್ಲ ಅಂದ್ರೆ ಅದು ಬಾರಿಸ್ ಕಷ್ಟ. ಇಲಾಖೆಯವ್ರು ಯಾರಾದ್ರೂ ಬರ್ತಾರ ಕಟಿಂಗ್ ಸಮಯಕ್ಕೆ? ಹಾ ಸರ್, ನಮ್ದು ಏರಿಯಾ RF ಓತೆ ಬರ್ತಾರೆ, ರೇಂಜ್ ಆಫೀಸರ್ ಇರ್ತಾರಲ್ರಿ, ಅವ್ರು ಬಂದ್ಬಿಟ್ಟು ಅದ್ರದ್ದು ಪೂರಾ ಎಷ್ಟ ಡೆವಲಪ್ ಕೌಂಟ್ ಮಾಡ್ತಾರೆ ಗಿಡಗಳು, ಅದ್ರದ್ದು ಪೂರಾ ಥಿಯೇಟರ್ ನೋಡ್ತಾರೆ. ಹಾ ಸರ್, ಅದು ಇದು ಮಾಡ್ತಾರೆ ಸರ್. ಮಿನಿಮಮ್ ಅವರು 30 ಇಂಚರ್ ಇರ್ಬೇಕಂತಾರೆ. ಅಂದ್ರೆ ಮಾರಾಟ ಮಾಡುವ ಸಮಯಕ್ಕೆ 30 ಇಂಚು ಸುತ್ತಳತೆ ಇರಬೇಕು. ಮತ್ತೆ ಒಳಗಡೆ ಹಾಟ್ ವುಡ್ ಆಗೋದಿಲ್ಲ ನೋಡ್ತಾರೆ, ಅದೊಂಥರ ರಿಬೀಡ್ ತರ ಇರ್ತಾರೆ, ತಂದ್ಬಿಟ್ಟು ನೋಡ್ತಾರೆ. ಅಂದ್ರೆ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗುವ ಸರ್. ಶ್ರೀಗಂಧದಲ್ಲಿ ಎಲ್ಲಾ ಗಿಡಗಳಿಗೆ ಆಗಲ್ಲ ಸರ್, ಅಂದ್ರೆ ಅದರಲ್ಲಿ ಹೆಣ್ಣು ಗಂಡು ಒಂದ್ ಗಿಡ ಇರ್ತದ್ರಿ, ನೋಡಕ್ಕೆಲ್ಲ ಚಲೋ ಕ್ವಾಲಿಟಿ ಇರ್ತದ್ರಿ, ಆದ್ರೆ ಅದ್ರಲ್ಲಿ ಒಟ್ಟು ಹಾಟ್ ವುಡ್ ಇರಲ್ಲ ಸರ್. ಹಂಗೂ ಸರ್ ಆಗ್ಯಾ ಸರ್, ನಂಬಲ್ ಆಗ್ಯಾ ಸರ್. ನಿಮ್ಮಲ್ಲಿ ಚಲೋ ಇದ್ದ ಗಿಡ, ಭಾರಿ ಇದ್ದ ಗಿಡಕ್ಕೆ ಒಳಗೆ ಹಾಟ್ ಹೊಡಿಯಲ್ಲ ಸರ್. ಅವು ಯಾವ ಗಂಡು ಗಿಡನು ಹೆಣ್ಣು? ಹಾ ಸರ್, ಅಂದ್ರೆ ಅದಕ್ಕೆ ಇದು ಅಂತಾರಂತಾರೆ, ಗಂಡು ಗಿಡ ಅಂತಾರ ಸರ್. ಹಾಟ್ ವುಡ್ ಇದ್ದುದಕ್ಕೆ ಹೆಣ್ಣು ಗಿಡ ಅಂತಾರ ಸರ್. ಅಂದ್ರೆ ಹೆಣ್ಣು ಗಿಡಗಳು ಹಾಟ್ ವುಡ್ ಬಿಡ್ತಾವ? ಹಾ ಸರ್, ಅಂದ್ರೆ ಆಕ್ಚುಲಿ ಬರಲ್ಲ ಅನ್ನೋದು, ಸೈಂಟಿಫಿಕಲಿ ಎಲ್ಲಾ ಕಾಲ ಹಾಟ್ ವುಡ್ ಆತ ಅಂತ ಹೇಳ್ತಾರ್ರಿ. ರೀಸೆಂಟ್ ಆಗಿ ನಾವ್ರಿ 13 ವರ್ಷಕ್ಕೆ ಯಾಕೆ ಕಟ್ ಮಾಡಿದ ಅಂದ್ರೆ, ನಮ್ಮಲ್ಲಿ ಅದರದ್ದು ಕವಳರ್ ಕಾಟ ಬಹಳ ಆಗಿತ್ತಾರ. ಹೌದಲ್ಲ, ನಾನು ಕೇಳಬೇಕು ಮಾಡಿದ್ದೆ ನಿಮಗ. ಶ್ರೀಗಂಧ 20 ವರ್ಷ ಇಟ್ಟು ನಡೀತಿದ್ರೆ 30 ವರ್ಷ ಇಟ್ಟು ನಡೀತಿದ್ರೆ ಎಷ್ಟು ವರ್ಷಕ್ಕೆ ಕಟ್ ಮಾಡ್ತಾರ? ಮ್ಯಾಕ್ಸಿಮಮ್ ಸರ್ ಒಂದು 10 ವರ್ಷ ಆಗ್ಬೇಕು ಸರ್. 10 ವರ್ಷ ಆಗ್ಬೇಕು ಮಿನಿಮಮ್. ಆಗ್ಬೇಕು ಸರ್, ಮ್ಯಾಕ್ಸಿಮಮ್ ಏನೇ ಇಲ್ಲಂದ್ರ ಅದ್ರ ಒಳಗಡೆ ಹಾಟ್ವುಡ್ ಅನ್ನೋದು ಆಗಿರ್ಬೇಕು ಸರ್, ಅದಕ್ಕೆ ನೋಡಿರ್ತಾರ್ರಿ. ಅಂದ್ರೆ ನೀವು 13 ವರ್ಷದ ಗಿಡಗಳನ್ನು ನೀವು ಕಟ್ ಮಾಡಿರಿ? ಹಾ ಸರ್. ಈಗ ಅಂದ್ರೆ ಟೆಸ್ಟ್ ಮಾಡಿರಿ ಅದ್ರೊಳಗೆ ಹಾರ್ಟ್ವುಡ್ ಐತೆ ಇಲ್ಲೋ? ಹಾ ಸರ್ ಮಾಡಿ, ಎಲ್ಲ ಟೆಸ್ಟ್ ಮಾಡಿರಿ. ಅದು ಮಾಡಿಬಿಟ್ಟೆ ಕಟ್ ಮಾಡಿದ್ರಿ ಸರ್? ಹೌದಾ, ಮಾಡಿದ ನಂತರನೇ ಕಟ್ ಮಾಡಿ ಸರ್? ಸುಮ್ನೆ ಕಟ್ ಮಾಡ್ಬಿಟ್ಟು ಏನು, ನಾನು 10 ವರ್ಷ ಕಷ್ಟ ಪಡೋದಿಲ್ಲ. ಹಾರ್ಟ್ವುಡ್ ಇರಲಾರ್ದ ಗಿಡ ಮತ್ತೆ ಮುಂದೆ ಏನು? ಮುಂದೆ ಆಗತ್ತೆ ಸರ್, ಒಂದೊಂದು ಸ್ಲೋ ಆಗತ್ತೆ, ಒಂದೊಂದು ಸ್ಪೀಡ್ ಆಗತ್ತೆ ಸರ್. ಈಗ 10 ವರ್ಷ ಆಗ್ಲಾರ್ದು ಮುಂದೆ ಆಗ್ತದೆ ಅಂತೀರಿ? ಆಗ್ಬಹುದು ಸರ್. ಅದ್ರ ಬಗ್ಗೆ ನೀವು ತಜ್ಞರನ್ನು ಕೇಳಿರಿ ಏನಾಗ್ತದೆ ಅಂತ ಹೇಳಿ. ಅದೇ ಅಂದ್ರ ಅವರು ಸೈಂಟಿಫಿಕೇಟ್ ಹೇಳ ಸರ್. ನಮ್ಮ ರಾಜ್ಯದಾಗ ಯಾರು ಫಾರ್ಮರ್ ಇಲ್ಲಿ ತನಕ ಬೆಳೆದಿಲ್ರಿ, ಫುಲ್ ಫಾರೆಸ್ಟ್ ಒಂದು ಗಿಡನೆ ಮಾರಾಟ ಆಗ್ಯಾವ. ನಮ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಾಗ ಫಸ್ಟ್ ಆಗೋದು ಸರ್ ನಮ್ದೇ ಸರ್. ಓಹೋ, ಮಾರ್ಕೆಟ್ ಆಗೋದು ಶ್ರೀಗಂಧ? ಹಾ ಸರ್. ಮೊದಲೇ ಸಲ ಒಬ್ಬ ರೈತ ಬೆಳೆದಂತಹ ಶ್ರೀಗಂಧ ಇವತ್ತು ಆಗ್ತಾ ಇದೆ ಸರ್, ಆಗಿಲ್ಲ ಆಗ್ತಾ ಇದೆ ಸರ್. ನಿಮಗ ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ರೈತರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಒಂದು ಹೊಸ ಹಾದಿ ಮಾಡಿ ಕೊಟ್ಟಿದ್ದೀರಿ ತಾವು ಎಲ್ಲ ನಮ್ಮ ರೈತರಿಗೆ. ಆದ್ರೆ ಈಗೇನು ತಾವು ಹೇಳಿದ್ರಿ, ಕಳ್ಳರ ಕಾಟ ಬಹಳ ಆಗ್ಯದ ಅಂತ ಹೇಳಿ, ಅದು ಸಮಸ್ಯೆ ಉದ್ಭವ ಆಗುವಂತದ್ದು. ಮತ್ತೆ ಈಗ ಅದಕ್ಕೆ ಏನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು 2-3 ಸಲ ಕಂಪ್ಲೀಟ್ ಮಾಡಿದ್ವಿ ಸರ್. ಆದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ. ನಮ್ದು ಆಕ್ಚುಲಿ ಊರು ಬಂದದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಸರ್. ಬಾರ್ಡರ್ ಏರಿಯಾ ಅಂತೇಳಿ ಅಷ್ಟು ಇದಾಗ್ತಾರೆ ಸರ್, ರಿಬಿಟ್ ಹಾಕ್ಬಿಟ್ಟು ಹೋಲ್ ಹಾಕ್ಬಿಟ್ಟು ಹೋಗ್ತಾ ಇದ್ರು ಸರ್. 8 ಗಿಡಗಳು ಆಲ್ರೆಡಿ ಕಟ್ ಮಾಡಿಬಿಟ್ಟು ಹೋಗಿದ್ರು. 10 ಸಲದಾಗ 80 ಗಿಡ ಕಟಿಂಗ್ ಮಾಡಿದ್ರು. ಮತ್ತೆ ಮಾರ್ಕೆಟಿಂಗ್ ಹಾಕೋತಿದ್ದೆ ನಮ್ಗೆ, ನೋಡ್ಬೇಕಂತ ಮಾಡಿದ್ ಸರ್. ಅಂದ್ರೆ ಈಗ ನಿಮ್ಗೆ ಏನು ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ಇದೆ, ಅದರ ಒಂದು ಬೈಬ್ಯಾಕ್ ಸಿಸ್ಟಮ್ ನಿಮಗೆ ಸಿಕ್ಕದ? ಹಾ ಸರ್. ಅಲ್ಲಿ ಒಂದು ಮಾರ್ಕೆಟ್ ಆಗ್ತದ ಸರ್. ಮತ್ತೆ ಬೇರೆಯವರಿಗೂ ಮಾರಾಟ ಮಾಡಬಾರ್ದು ಅನ್ನುವಂತ ಒಂದು ನಿಬಂಧನೆ ಕೂಡ ಅದ ಅಂತ. ಹಾ ಸರ್, ನಾವು ಆತರ ಮಾಡಿದ್ರೆ ಅದೊಂಥರ ಸ್ಮಗ್ಲಿಂಗ್ ಕೇಸ್ ಆಗತ್ತೆ ಸರ್. ಈಗ ಮತ್ತೆ ಅರಣ್ಯ ಇಲಾಖೆಯವರು ಇಂತ ಕಳ್ಳರ ಕಾಟ ಅದ ಅಂತಂದಾಗ ಯಾವ ರೀತಿ ನಿಮಗ ಹೆಲ್ಪ್ ಮಾಡ್ತಾ ಇದ್ದಾರೆ? ಅವ್ರು 2-3 ಸಲ ಫೀಲ್ಡ್ ಬಂದೆಲ್ಲ ವಿಸಿಟ್ ಮಾಡ್ಯಾರ್ರಿ. ಮತ್ತೆ ಟೈಮ್ ಟು ಟೈಮ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತದೆಲ್ಲ. ನಿಮ್ದು ಮತ್ತೆ ಭದ್ರತೆ ನೀವ್ ಹೆಂಗ್ ಮಾಡ್ಕೊಳ್ತಾ ಇದ್ದೀರಿ? ನಾವು ಅಲ್ಲಿ ಕ್ಯಾಮರಾ ಕೊಡ್ತೀವಿ ಸರ್, ಮತ್ತೆ ಐವಾಸ್ ಹಾಕಿದವ್ರಿ, ನಮಗೆ ಅಲ್ಲೇ ಇರ್ತಾವ ಸರ್. ಮತ್ತೆ ನಿಮಗೆ ಏನ್ ಅನಿಸ್ತಾ ಇದೆ ಈಗ ಶ್ರೀಗಂಧ ಬೆಳೆದಿದ್ದ ಹೆಮ್ಮೆ ಒಂದ್ ಕಡೆ, ಆದ್ರ ಕಳ್ಳರ ಕಾಟ ಇನ್ನೊಂದ್ ಕಡೆ, ಇದು ಒತ್ತಡಗಳ ಬೇರೆ, ಇವು ಟೆನ್ಷನ್ ಬೇರೆ. ಇನ್ನೊಂದ್ ಸರ, ನಾವು ಶ್ರೀಗಂಧ ಆ ಟೈಮ್ ಅಲ್ಲ ಸ್ಟಡಿ ಆಯ್ತಿಲ್ ಸರ್. ಶ್ರೀಗಂಧ ಮಾಡೋದಿದ್ರೆ ಇದು ಅರ್ನಿ ಬರ್ತಾವಲ್ರಿ, ಅರ್ನಿ ಹೊಟ್ಟೆ ಹಚ್ಚಿಬಿಟ್ಟು ಅದಕ್ಕೆ ವರ್ಷಿ ಮುಚ್ಕೋತ ಹೋಗ್ಬೇಕ್ರಿ ಮಣ್ಣಿನಿಂದ. ವರ್ಷ 1 ಫೀಟ್ 2 ಫೀಟ್ 1 ಫೀಟ್ ಮುಚ್ಕೋತ ಹೋದ್ರ ಅವ್ರಿಗೆ ಕಳ್ಳರಿಗೆ ಅಷ್ಟು ಈಜಿ ಹೋಗ್ಲಿಕ್ಕೆ ಆಗಲ್ಲ ಸರ್. ಈ ವಿಧಾನ ಗೊತ್ತಿರಲಿಲ್ಲ ನಿಮಗೆ? ಗೊತ್ತಿದ್ದಿಲ್ಲ ಸರ್. ಇದನ್ನ ಯಾರು ಹೇಳಿದ್ರು ಸರ್? ಹಿಂಗೆ ಅಲ್ಲಿ ನಾವು ವುಡ್ ಅಂಡ್ ಸೈನ್ಸ್ ಸೆಂಟರ್ ಮತ್ತೆ ಹೋಗಿದ್ದೆ ಸರ್, ನಾನು ಮೊನ್ನೆ ರೀಸೆಂಟ್ ಹೋಗಿದ್ದೆ ಅಲ್ಲೆಲ್ಲ ನೋಡ್ಬಿಟ್ಟು. ಮತ್ತೆ ಕೇಳಿದೀನಿ ಸರ್, ಫಾರ್ಮರ್ ಸುದ್ದಕ್ಕೆ ಕೇಳಿದೀನಿ ಸರ್, ನಮ್ ಫಾರ್ಮರ್ ಮಾಡದವ್ರ ಇದ್ದಾರೆ ನಮ್ಮ ರಾಜ್ಯದಾಗ ಬಿ, ನಮ್ಗ ಅದ್ರೆಲ್ಲ ವಿಚಾರದೇ ಬತ್ ಸರ್. ಇವಾಗ ಅರ್ನಿ ಬದಿ ಹಚ್ಚಿಬಿಟ್ಟು ಸ್ವಾಯಿಲ್ ಮುಚ್ಕೋತ ಹೋದ ಸರ್, ವರ್ಷಕ್ಕೆ ಜರ ಒಂದೊಂದ್ ಫೀಟ್ ಅಟ್ಟೆಲ್ಲ ಎದ್ರಕೊಂಡವ್ರಿ ಇದು ಮಾಡಿದಾಗ ಅರಣಿ ಎತ್ತರ ಇರ್ತಾವಲ್ಲ, ಈಗ ಅರ್ನಿ ಒಳಗೆ ಮುಚ್ಕೋತ ಹೋಗೋದ್ ಸರ್. ಬರೋಬರಿ ಅಂದ್ರ ಅಷ್ಟು ಒಮ್ಮೆ ಅದನ್ನ ತೆಗೆಯೋದಕ್ಕೆ ಕಟ್ ಮಾಡ್ಕೊಳ್ಳೋದಕ್ ಸಾಧ್ಯ ಆಗಲ್ಲ ಸರ್. ಮತ್ತೆ ಒಂದೊಂದಕ್ಕೆ ಏನ್ ಮಾಡಿದವ್ರಿ, ರಾಡ್ಗಳು ಇರ್ತಾವಲ್ರಿ ಹಂಗಲ್ಲ, ಸ್ಟೀಲ್ ಹಾಕ್ಬಿಟ್ಟು ರೌಂಡ್ ಎಲ್ಲ ಕಟ್ ಮಾಡಿ ಫಿನಿಶಿಂಗ್ ಮಾಡಿದ್ರಿ, ಅದೇ ಅದರಿ. ಅದಕ್ಕೆ ಇದು ನಂಗೆ ಸ್ವಾಯಿಲೇ ಸರಿಯಾಗಿ ಅನ್ಸುತ್ತೆ ಸರ್. ಬರೋಬರಿ, ಬಟ್ ಇಲ್ಲಾಂದ್ರೆ ಡ್ರೈನೇಜ್ ಹೊಡಿಬೇಕು ಸರ್. ಇದು ಡ್ರೈನೇಜ್ ಹೊಡಿತಾರ ನಾಲಾ ಡ್ರೈನೇಜ್, ಆ ತರ ಡ್ರೈನೇಜ್ ಹೊಡಿಬಿಟ್ಟು ಅದರಲ್ಲಿ ಹಚ್ಚಿಬಿಟ್ಟು ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಮುಚ್ಕೋತ ಬರ್ಬೇಕು. ಅಂದ್ರೆ ಬಹಳಷ್ಟು ಪ್ಲಾನ್ ಮಾಡಬೇಕಾಗ್ತದೆ, ಸಂರಕ್ಷಣೆ ಮಾಡಬೇಕಾಗ್ತದೆ ಬಹಳಷ್ಟು. ಶ್ರೀಗಂಧರದು ನಮ್ದು ಬಲದಲ್ಲಿ ಒಂಥರ ಬಂಗಾರ ಇದ್ದಂಗೆ ಸರ್, ಒಂದು ಖಜಾನೆನೆ ಅಲ್ಲ, ಖಜಾನೆನೆ ಸರ್. ಮತ್ತೆ ಇಷ್ಟು ಸಮಸ್ಯೆಗಳ ನಡುವೆ ನೀವು ಅದನ್ನ ಬೆಳೆದಿರಿ, ಮತ್ತೆ ಬೇರೆ ರೈತರು ಬೆಳಿಬೇಕು ಅನ್ನೋರಿಗೆ ನೀವೇನ್ ಹೇಳ್ತೀರಿ? ಬೆಳಿಬೋದು ಸರ್, ಅಂದ್ರೆ ಇವಾಗೇನೆಲ್ಲ ಮಾರ್ಕೆಟಿಂಗ್ ಈಜಿ ಇದ್ರಿ, ನಾವು ಈ ತರ ಪ್ಲಾನ್ ಮಾಡಿದ್ರೆ ಏನಾಗಲ್ಲ ಸರ್. ಒಂದ್ ಯಾವಾದ್ರೆ ಕಷ್ಟಪಟ್ರೆ ಆಗ್ತದೆ ಸರ್. ಯಾವಾಗ ಅರಣ್ಯ ಇಲಾಖೆಯವರು ಅದ್ರೊಳಗೆ ಒಂದು ಚಿಪ್ ಹಾಕಿ ಸುರಕ್ಷಿತ ಇರುವಂಗ್ ಮಾಡ್ತಾರ? ಇಲ್ಲ ಸರ್, ಅದೆಲ್ಲ ವರ್ಕೌಟ್ ಆಗಲ್ಲ ಸರ್. ವುಡ್ ಅಂಡ್ ಸೈಡ್ ಸೆಂಟರ್ ಬಗ್ಗೆ ಹಾಕ್ಯಾರ ಸರ್ ಚಿಪ್ ನ, ಅಲ್ಲಿದೆ ಯಾವತ್ತರ ಬರ್ರಿ ಸರ್ ಗಿಡ? ಹೌದಲ್ಲ, ಸುತ್ತೆಲ್ಲ 8-10 ಫೀಟ್ ಬಾರ್ಡರ್ ಅದರಿ, ಅದ್ರಂದ್ ಸಿಸಿ ಕ್ಯಾಮರಾ ಇದ್ರು ಕಳತರ ಮಾಡಿದಾರೆ. ನಮ್ಮಂತ ಫಾರ್ಮರ್ ಯಾವ್ದು ಹೇಳ್ರಿ, ಆದ್ರೂ ಕೂಡ ಒಂದು ಸಾಹಸದಿಂದ ನೀವು ಬೆಳೆದಿರಿ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗಲಿ ಅಂತ ಹೇಳಿ ನಾವು ಆಶಾ ಮಾಡ್ತೀವಿ. ಮತ್ತೆ ರೈತರು ಯಾರಾದ್ರೂ ಬೆಳಿಬೇಕನ್ನೋರು ಸಹಿತ ಏನ್ ಈಗ ಬಹಳಷ್ಟು ಬೆಳೆದ ಕೂಡಲೇ ಸಮಸ್ಯೆ ಆಗಂಗಿಲ್ಲ. ಇಲ್ಲ ಸರ್, ಸುತ್ತಿಲ್ಲದ ಶ್ರೀಗಂಧ ಅದ ಅಂತಂದಾಗ ಸಮಸ್ಯೆ. ನಮ್ಮೂರಲ್ಲಿ ನಾನು ಒಬ್ಬನೇ ಬೆಳೆ ಸರ್, ನಮ್ಮೂರಿಗೆ ಒಂದು 5,000 ಎಕರೆ ಲ್ಯಾಂಡ್ ಇದೆ ಸರ್. 5,000 ಎಕರೆಯಲ್ಲಿ ಯಾರು ಮಾಡಿರ ಸರ್? ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ರೈತರು ಬಂದು ನೋಡ್ತಾ ಇದ್ದಾರೆ ಸರ್, ಕೇಳ್ತಾ ಇದಾರೆ, ಇವಾಗ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಸರ್, ಅವ್ರು ಮಾಡ್ತಾ ಇದ್ದಾರೆ. ಹಾ ಸರ್, ಎಷ್ಟು ಜನ ರೈತರು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸರ್? ನೋಡ್ರಿ, ಇವಾಗ ಒಂದು 15-20 ಜನ ಮಾಡ್ತಾ ಇದ್ದಾರೆ. ಹೌದಾ? ನಮ್ಮಲ್ಲಿ ಹಣ್ಣಿನ ಗಿಡನೇ ಹಚ್ಚಿಲ್ಲ ಸರ್ ಯಾ ರೈತರು. ಅದಕ್ಕೆ ಯಾರು ಕಯಾರಪ್ಪ 5-6 ವರ್ಷ 7-8 ವರ್ಷ ಆಗ್ತಿದ್ರು. ಇವೆಲ್ಲಾ ರೈತರು ಅವ್ರ ಹೊಲದಲ್ಲಿ ಎಲ್ಲ ಮಾಡ್ತಾ ಇದ್ರು. ಬೇರೆ ಬೆಳೆಗಳನ್ನು ಆಗ್ತದೆ ಸರ್, ಇಂಟರ್ಕ್ರಾಪ್ ಆತ, ಒಳಗಡೆ ಉದ್ದ ಆಗ್ತದ್ರಿ, ಸೋಯಾಬೀನ್ ಆಗ್ತದ್ರಿ, ಶೇಂಗಾ ಆಗ್ತದ್ರಿ, ಒಳಗಡೆ ಮೆಣಸಿನಕಾಯಿ ಟೊಮೆಟೊ ಬಿ ಆತ ಸರ್. ಮಾಡಿದ್ರೆ ಯಾವುದೇ ಪ್ಲಾಂಟೇಶನ್ ಆಗಲಿ 10x10 ಫೀಟ್ ಇರುತ್ತೆ ಸರ್, ಒಂದು ಗಿಡದಿನ ಗಿಡಕ್ಕೆ 10 ಫೀಟ್ ಇರುತ್ತೆ ಮ್ಯಾಕ್ಸಿಮಮ್ ಅಂತ. ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗೇನು ತಾವು ಮಾರ್ಕೆಟ್ ಮಾಡಬೇಕು ಅನ್ಕೊಂಡಿರಲ್ಲ ಸರ್, ಅಂತ ಫ್ಯಾಕ್ಟರಿಗಳಿಂದ ಬೇಡಿಕೆ ಇದ್ದೇ ಅದ ಅಂತ ಸರ್? ಬೇಡಿಕೆ ಬಹಳ ಸರ್ ಶ್ರೀಗಂಧಕ್ಕೆ. ನಾವು ಇನ್ನ 10 ವರ್ಷ ಶ್ರೀಗಂಧ ಇದು ಮಾಡಿದ್ರಿ ಅಷ್ಟು ಬೇಡಿಕೆ ಸರ್. ನಮ್ ಕರ್ನಾಟಕದಲ್ಲಿ ಅಲ್ಲೇ ಇಲ್ಲ ಸರ್. ಹಾ ಸರ್, ಆಕ್ಚುಲಿ ನಮ್ ಇಂಡಿಯಾದಾಗೆ ಶ್ರೀಗಂಧ ಅನ್ನೋದು ಒಂಥರ ಕಡಿಮೆ ಇದೆ ಸರ್. ಹೌದು ಹೌದು. ಅಂದ್ರೆ ನಮ್ಮ ರೈತರು ಬೆಳಿಬೇಕನ್ನೋರಿಗೆ ಸಾಕಷ್ಟು ಅವಕಾಶಗಳ ಅವಕಾಶ ಅವ ಸರ್. ಈಗ ನೀವು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದೀರಿ? ಹಾ ಸರ್, ಮಾಡ್ತಾ ಇದ್ದೀವಿ ಸರ್. ಎಷ್ಟು ಸರ್? ನಮ್ಮ ಹತ್ರ 2 ಆಕಳ ಸರ್. 2 ಆಕಳ ಗುಜರಾತ್ ನಿಂದ ತರ್ಸ ಸರ್. ನೀವೇ ಹೋಗಿ ತಗೊಂಡ್ ಬಂದ್ರಿ? ಇಲ್ಲ ಸರ್, ನಮ್ ಫ್ರೆಂಡ್ ಇದ್ರು ಅಂದ್ರೆ ಅವ್ರ ಕಡೆಯಿಂದ ತರ್ಸಿ. ಅವ್ರ ಹೊಲದಲ್ಲಿ ಅವ್ರ ಒಂದು 8 ಹತ್ತು ಮಾಡಿದಾರೆ, ಒಂದು 2 ರಿಮಾನ್ ಮಾಡ್ಬೇಕಂತ ಮಾಡಿದ್ ಸರ್. 2 ಆಕಳ ಸಾಕ್ತಾ ಇದ್ದೀರಿ? ಹಾಲು ಅಷ್ಟು ಮಾರಾಟ ಮಾಡ್ತಿರೋ ಅಥವಾ? ಹಾಲು ಮಾರ್ತಾರೆ ಸರ್, ಅದರಿಂದ ಉಳಿದ ಹಾಲು ಅಂದ್ರೆ ಅದ್ರಲ್ಲಿ ತುಪ್ಪ ಮತ್ತೆ ಮೊಸರು ಮಾಡ್ತಾರೆ. ಮೊಸರು ತುಪ್ಪ ಮಾರ್ತಾ ಇದ್ದಾರೆ ಸರ್. ನಿಮಗೆ ಯಾರು ಸಹಾಯ ಮಾಡ್ತಾರೆ, ನಿಮ್ ಜೊತೆಗೆ ಯಾರು ಅದಾರ? ನಾನು ಒಬ್ಬನೇ ಸರ್, ಅಣ್ಣ ತಮ್ಮ ಇಲ್ಲ ನಂಗೆ. ಹೌದು, ನೀವೊಬ್ಬರೇ ಇದ್ದೀರಿ? ನಮ್ಮಪ್ಪ ಹ್ಯಾಂಡಿಕ್ಯಾಪ್ ಸರ್, ಅವರ ಕಾಲು ಕಟ್ ಆಗಿದೆ ಶುಗರ್ ಇಂದ. ನಮ್ಮ ಹತ್ರ ಒಬ್ಬ ಆಡಿದ್ದಾನೆ ಸರ್, ಅವನ ಹತ್ರ ಮಾಡ್ಬಿಡ್ತೀನಿ ಸರ್. ಮತ್ತೆ ಇಷ್ಟೆಲ್ಲ ಹೆಂಗ್ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ಕಷ್ಟ ಅನಿಸ್ತು? ಕಷ್ಟ ಅಂತ ಅನ್ಸಂಗಿಲ್ಲ, ಅನ್ಸಂಗೆ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ. ನಾನು ಮಾಡದೆ ಒಂದು 6 ಅವರ್ ಮಾಡ್ತೀನಿ ಸರ್ ಕೆಲಸ. ಬೇರೆ ಕಡೆ ಹೋದ್ರೆ 8-10 ಅವರ್ ಕೆಲಸ ಮಾಡ್ಬೇಕಾಗ್ತದೆ. ಮತ್ತೆ ನನಗೆ ಪೂರಾ ಫ್ರೀಡಮ್ ಇದೆ ಸರ್. ಹೌದಲ್ಲ, ನಿಮ್ಮ ಜೀವನ ನಾನೇ ಆಳು ನಾನೇ ಸರ್. ನನಗಿವತ್ತು ಕೆಲಸ ಮಾಡ್ಬೇಕನ್ಸ್ತು ಮಾಡ್ತಾ, ನನಗೊಂಥರ ಬ್ಯಾಡ ಅಂದ್ರೆ ಬಿಡ್ತಾ, ಈ ತರ ಸರ್. ನಂಗೆ ಟೈಮ್ ಟೈಮ್ ಇಲ್ಲ ಸರ್, ಈ ಟೈಮಿಗೆ ಹೋಗು, ಯಾವಾಗಾದ್ರೂ ಹೊಲಕ್ಕೆ ಹೋಗ್ಬೋದು, ಯಾವಾಗಾದ್ರೂ ಮಾಡಬಹುದು ಸರ್. ನನಗೆ ಈಗ ಅರ್ಜೆಂಟ್ ಅಕೌಂಟ್ ಹೋಯ್ತಂದ್ರೆ ನಾ ಮುಂಜಾನೆ ಎದ್ಬಿಟ್ಟು ಮಾಡ್ತೀನಿ ಸರ್. ಇವತ್ತು ಇಲ್ಲಿ ನಿಮ್ದು ಇಲ್ಲಿ ರೈಲ್ವೆ ಸ್ಟೇಷನ್ ಬುಕ್ ಮಾಡ್ತೇನೆ, ನಾನು ಇವತ್ತು ಮುಂಜಾನೆ 6 ಗಂಟೆ ಎದ್ಬಿಟ್ಟು ಹೋಗಿದ್ದೀನಿ. ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪ್ಲಾನ್ ಮಾಡಿ ಎಂಡಿ ಕೆಲಸ ಮಾಡಿ, ಡ್ರಿಪ್ ಇರಿಗೇಷನ್ ಎಲ್ಲ ಆಟೋಮೆಟಿಕ್ ಅವ ಸರ್, ಅದ್ರವೆಲ್ಲ ಆಟೋ ಗಿಟೋ ಚಾಲು ಮಾಡಿ ಬಂದಿದ್ದೀನಿ ಸರ್. ಅಂದ್ರೆ ತಂತ್ರಜ್ಞಾನ ಕೂಡ ನೀವು ಉಪಯೋಗ ಮಾಡ್ತೀರಿ? ಹಾ ಸರ್, ನಂಬಲ್ ಸರ್ ಎತ್ಕೊಳ್ಳಿಲ್ಲ ಸರ್, ನಾನು ಇವಾಗ ಟ್ರ್ಯಾಕ್ಟರ್ ಮಾಡ್ತೀನಿ ಸರ್. ಟೋಟಲಿ ಟ್ರ್ಯಾಕ್ಟರ್ ಮೇಗೆ ಸರ್, ಎಣ್ಣೆ ಹೊಡೆದ್ವಿ ಟ್ರ್ಯಾಕ್ಟರ್ ಮೇಗೆ, ಬಿತ್ತದ್ವಿ ಟ್ರ್ಯಾಕ್ಟರ್ ಮೇಗೆ, ಎಡಿ ಹೊಡೆದ್ವಿ ಟ್ರ್ಯಾಕ್ಟರ್ ಮೇಗೆ, ರಾಶಿ ಮಾಡಿದ್ವಿ ಟ್ರ್ಯಾಕ್ಟರ್ ಮೇಗೆ, ಎಲ್ಲಾ ಟ್ರ್ಯಾಕ್ಟರ್ ಮೇಗೆ ಸರ್. ಆಲ್ಮೋಸ್ಟ್ ಒಂದ್ ಟ್ರ್ಯಾಕ್ಟರ್ ಇದ್ರೆ ಫಾರ್ಮರ್ ಎಲ್ಲ ಮಾಡಬಹುದು ಸರ್. ಅಡ್ಡಿಲ್ಲ, ಎಲೆಕ್ಟ್ರಿಕಲ್ ಏನ ಪ್ರಾಬ್ಲಮ್ ಅಂದ್ರೆ ಮಾಡಬಹುದು ಸರ್. ನಮ್ಗೆ ಕರೆಂಟ್ ಸುದ್ದಿ ಕತ್ತಲ್ಲ, ಅಚಾನಕ್ ಇದ್ದಲ್ಲಿ ಏನ್ ಆಗಿ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಟ್ರ್ಯಾಕ್ಟರ್ ಮುಖಾಂತರನೇ ಉಳಿಸಬಹುದು ಸರ್. ನಾವು ನೀರ್ ಗಿರಲ್ಲ, ಒಂದ್ ಟ್ರ್ಯಾಕ್ಟರ್ ಸಾಕು ಅನಿಸ್ಬಿಡುತ್ತೆ. ಸಾಕು ಸರ್, ಕೆಲಸ ಸರ್. ನಾವು ತೊಗೊಂಡ್ ಸರ್ ಟ್ರ್ಯಾಕ್ಟರ್ 28 HP ಸರ್, ಮಿನಿ ಟ್ರ್ಯಾಕ್ಟರ್ ತೊಗೊಂಡಿದ್ದಾರೆ. ಮಿನಿ ಟ್ರ್ಯಾಕ್ಟರ್ ನಿಂದ ಇಷ್ಟೆಲ್ಲ ಕೆಲಸ? 27 ಎಕರೆ ಒಳಗ ಒಕ್ಕಲ್ತನ ಆಗ್ತದಲ್ಲ, ಏನು ಖರ್ಚು ಆಗ್ತದ ನಿಮಗೆ? ಒಂದ್ ವರ್ಷದೊಳಗೆ ಎಷ್ಟು ಖರ್ಚು ಆಗ್ತದ ಮತ್ತೆ ಆದಾಯ ಏನ್ ಬರ್ತದ ನಿಮಗೆ? ನೋಡ್ ಸರ್, ಒಂದ್ ವರ್ಷಕ್ಕೆ ನಮ್ದು ಇಲ್ಲ ಅಂದ್ರೆ ಒಂದು 3-3.5 ಲಕ್ಷ ರೂಪಾಯಿ ಖರ್ಚು ಆಗತ್ತರಿ. ಆದಾಯ ಅಂದ್ರೆ ಒಂದು 8-9 ಲಕ್ಷ ಮ್ಯಾಕ್ಸಿಮಮ್ ಸರ್, ಏನೂ ಇಲ್ಲಾಂದ್ರೆ ಅಷ್ಟ ಆಗುತ್ತೆ. ಇದನ್ನ ಖರ್ಚು ಕಳೆದು ಅಥವಾ ಖರ್ಚು? ಎಲ್ಲಾ ಖರ್ಚು ಕಳೆದ ಸರ್, ಎಲ್ಲಾ ಖರ್ಚು ಕಳೆದ 8-9 ಆಗುತ್ತೆ. ಇವಾಗ ಮತ್ತೆ ಇದಾಗ್ತದೆ ಸರ್, ಆಕ್ಚುಲಿ 10-15 ಲಕ್ಷ ತನಕ ಹೋಗ್ತಾ ಇದೆ ಸರ್. ಅಂದ್ರೆ ಅವಾಗ ಒಟ್ಟ ಪ್ಲಾಂಟೇಶನ್ ಇದ್ದಿಲ್ಲ, ಪ್ಲಾಂಟೇಶನ್ ಜಾಸ್ತಿ ಬೇರೆ ಅರಣ್ಯದ ಸ್ಪೀಶೀಸ್ ಅಂದ್ರೆ ಒಂದು 10 ಹಾದಿ ಮಾಡಿನಿ ಸರ್, ಒಂದೇ ಹಾದಿ ಮಾಡಿಲ್ಲ ಸರ್. ಒಂದ್ರಿಂದ ಒಂದ್ರ ಮಾಡ್ಬೇಕು. ಯಾವ್ಯಾವ ಹೇಳ್ರಿ ನನಗೆ ಸರ್? ಇವಾಗ ಹಾರ್ಟಿಕಲ್ಚರ್ ನಾಗೆಲ್ಲ ಪ್ಲಾಂಟೇಶನ್ ಮಾಡಿಸಪ್ಪಳ, ಹೈನುಗಾರಿಕೆ ಮಾಡಿನ್ರಿ, ಮತ್ತ ನಮ್ ತೊಗರಿ ಉದ್ದ ಸೂಯ ಇದ್ರಿ ಬೆಳಿತವ್ರಿ, ಮತ್ತ ಹಾಲಿಂದ ಉತ್ಪನ್ನ ರೀ ಬರ್ತಾರೆ, ಮತ್ತ ಆಡು ಸಾಗಾಣಿಕೆ ಮಾಡಿನಿ ಸರ್. ಯೂನಿವರ್ಸಿಟಿ ಕಡೆ ಕೊಟ್ಟಿದ್ರು ರಾಜ ಸರ್, ಆಡು ಸಾಗಾಣಿಕೆ ಮಾಡ್ತಾ ಇದ್ದ ಸರ್. ಎಷ್ಟು ಆಡದವ್ರಿ? 8 ಸರ್. ಪೈಲೆ 4 ಕೊಟ್ಟರಿ, 4 8 ಡಬಲ್ ಆದಂಗೆ. ಹಾ ಸರ್, ನಂಗೆ ಯಾವ ರೊಕ್ಕ ಆಡಿಸ್ತೋ ಅವಾಗ ಒಂದು ಮಾರಿಬಿಡ ಸರ್. ಅಂದ್ರೆ ಅದ್ರ ಮಾತ್ರ ಹೇಳ್ತೀನಿ, ಅಂದ್ರೆ ನಾನು ಎಕ್ಸಾಂಪಲ್, ನಮ್ ರೈತರಿಂದ ನಮ್ಗೆ ಈಗ ಸಡನ್ಲಿ ರೊಕ್ಕ ಬೇಕಾತ ಅವ್ರ ಇರಲ್ಲ. ಅಂದ್ರೆ ಒಟ್ಟ ಪ್ಲಾನ್ ಪ್ರಕಾರ ನೀವು ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಹಿಂಗಾಗಿ ಎಲ್ಲ ಸರಳವಾಗಿ ನಡೆದ್ರೆ. ಈಗ ಅದೇನು ಕಳ್ಳರ ಕಾಟ ಒಂದು ಕಳ್ಳರ ಕಾಟ ಒಂದು ಅದೊಂದು ಬಿಟ್ರೆ ಯಾವ್ದು ಸಮಸ್ಯೆ ಅಂತ ಯಾವ್ದಿಲ್ಲ. ಇಲ್ಲ ಸರ್, ನೀರಿನ ವ್ಯವಸ್ಥೆ ಅದೆಲ್ಲ ಇದೆ ಸರ್, ಬಾವಿ ಇದೆ ಸರ್, ಬೋರ್ವೆಲ್ ಇದೆ ಸರ್, ಮತ್ತ ನಮ್ ತಾತ ಅವರು 2 ಎಕರೆಯಲ್ಲಿ ಅಣೆಕಟ್ಟೆ ತರ ಮಾಡಿದ್ರು ಸರ್. ನೀರು ನಿಂದ್ರ ವಾಟರ್ ಹಾರ್ವೆಸ್ಟ್ ಮಾಡಿ ಅದ್ರ ಸಲುವಾಗಿ ನಮ್ ನೀರಿನ ತ್ರಾಸಿ ಇಲ್ಲ ಸರ್. ನಿಮ್ಮಲ್ಲಿ ನಮ್ಮ ಊರಲ್ಲಿ ನಮ್ಮ ಹೊಲದಲ್ಲಿ ಮಾಡಿದ್ರೆ ಸರ್, ಸ್ವತಃ ನಮ್ಮ ಹೊಲದಲ್ಲಿ ಸರ್. ಏನ್ ಹಳ್ಳ ಹರಿತದ ಏನು ಸರ್? ಅಲ್ಲಿ ನಾಲ ಇತ್ತು ಸರ್, ನಮ್ಮ ಹೊಲ ಫುಲ್ ತೆಗದಾಗಿತ್ತು ಸರ್, ನಾಳ ಇದ್ದಂಗಿತ್ತು. ನಾಳ ಎಲ್ಲ ಮುಚ್ಚಿಬಿಟ್ಟು ಅದಕ್ಕೊಂದು ಅಣೆಕಟ್ಟೆ ತರ ಕಟ್ಬಿಟ್ಟು ಇದು ಮಾಡಿದ್ರೆ ಸರ್. ಚೆಕ್ ಡ್ಯಾಮ್ ಮಾಡಿದ್ರೆ ಚೆಕ್ ಡ್ಯಾಮ್ ಇಲ್ಲ ಸರ್, ಅಣೆಕಟ್ಟೆ ಕಟ್ಟದ. ಎಷ್ಟು ದೊಡ್ಡ ಕಟ್ಟ? ಅದರಲ್ಲಿ ಒಂದು 2.5 ಎಕರೆ ಹೋಗಿದೆ ಸರ್ ಲ್ಯಾಂಡ್. ಹೌದಾ ಸರ್? 2.5 ಎಕರೆ ಜಮೀನು ಜಲಾನಯನ ಪ್ರದೇಶ ಅಥವಾ ಎಷ್ಟು ನೀರ್ ನಿಂದಿರ್ತದ ಅಲ್ಲಿ? ಜಲಾನಯನ ಮಾಡಿ ಸರ್, ನಮ್ದೇ ಸರ್, ನಿಮ್ ಜಮೀನು ಓನ್ ಲ್ಯಾಂಡ್ ಸರ್, ಅದೇನ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ. ನಿಮ್ಮ ಜಮೀನೊಳಗೆ ಅದೊಂದು ಅಣೆಕಟ್ಟು ಕಟ್ಟ ಸರ್? ತಾತಾರ್ ನಿಮ್ಮ ಅಜ್ಜನವರು? ಅವ್ರು ಮಾಡಿದ್ದಕ್ಕೆ ಸಾಕಷ್ಟು ನೀರ್ ಅದಾವ ನಿಮ್ಮ ಸರ್. ಅಲ್ಲೇನು ನಾಲ ಬಂದು ನಿಂದಿರ್ತದ ಅಲ್ಲಿ ನೀರು? ನಾಲ ಬರ್ತದ ಸರ್, ಏನದ್ರಿ ಸುತ್ತಮುತ್ತೆಲ್ಲ ಗುಡ್ಡ ಅದ್ರಿ, ಗುಡ್ಡದ ಮೇಲೆಲ್ಲ ಹೊಲಗಳವ್ರಿ, ಆ ಹೊಲದ ನೀರ್ ಹೆಚ್ಚಿ ಹೋಗೋದೆಲ್ಲ ಅಲ್ಲಿ ಬರ್ತದ ಸರ್. ಮಳೆ ನೀರೆಲ್ಲ ಅಲ್ಲಿ ಬಂದ ಸರ್, ಅಲ್ಲಿ ಸ್ಟಾಕ್ ಆಗ್ತದೆ ಸರ್, ಅಲ್ಲಿ ಹೆಚ್ಚಾಗೋದು ಮತ್ತೆ ಹಳಕೋತ ಸರ್. ಅಲ್ಲಿ ಮಿನಿಮಮ್ ಒಂದು 5 ತಿಂಗಳು ಇರುತ್ತೆ ಸರ್, 5-6 ತಿಂಗಳು. ಏರಿಯಾ ಎಷ್ಟು? 2 ಎಕರೆ ಸರ್. 2 ಎಕರೆ ಸರ್. ಅದರಲ್ಲಿ ಸಾಯಿಲ್ ಬಿ ಬರ್ತದೆ ಸರ್. ಹಂಗೆ ನಮ್ಗೆ ಹೌದಲ್ಲ ಮತ್ತೆ ಸಾಯಿಲ್ ಬಿ ಆಗುತ್ತೆ ಸರ್. ಇದು ನಮ್ ಹೊಳೆ ನೀವು ಅದೆಲ್ಲ ಉಸ್ಕಡಿ ಅಂದಲ್ಲ, ಎಲ್ಲ ಈಗ ಯೂಸ್ಫುಲ್ ಇದೆ ಸರ್. ಅದನ್ನ ತೆಗೆದು ಹಾಕ್ತೀರಿ ನೀವು? ತೆಗೆದು ಹಾಕ್ತೀವಿ ಸರ್, ವರ್ಷ 100-200 ಟ್ರ್ಯಾಕ್ಟರ್ ಹಾಕ್ತೀನಿ ಸರ್. ಅದರಿಂದ ಒಂದು ಹೊಲ ಬಿ ಇಂಪ್ರೂವ್ ಆಗುತ್ತೆ ಸರ್. ಬಹಳ ಬ್ಲಾಕ್ ಸೇಲ್ ಅನ್ನೋ ಇದೆ ಸರ್ ಹೊಲದಲ್ಲಿ. ಮಣ್ಣೇ ಇರಲಿಲ್ಲ? ಮಣ್ಣೇ ಇರಲಿಲ್ಲ ಸರ್. ಮಣ್ಣೇ ಇರಲಿಲ್ಲ, ಆದ್ರೆ ನೀವು ಈ ಅಣೆಕಟ್ಟಿನಿಂದ ಆ ಒಂದು ಸಂಪತ್ತು ನಿಮಗೆ ಸಿಗ್ತಾ ಇದೆ ಸರ್. ಪ್ರತಿ ವರ್ಷ ಹಾಕ್ತಾ ಇದ್ರಿ? ಏನಿಲ್ಲ ಇಲ್ಲ ಸರ್, 2 ವರ್ಷ 3 ವರ್ಷ 2 ವರ್ಷ 3 ವರ್ಷ. ಅಡ್ಡಿಲ್ಲ, ಬಹಳ ಖುಷಿ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಆತ್ಮೀಯರೇ, ಸಿದ್ದರಾಮಪ್ಪ ಕೋರೆ ಅವರ ಅನುಭವಗಳನ್ನ ತಾವು ಕೂಡ ಕೇಳಬಹುದು. ಅದಕ್ಕಾಗಿ ಅವರ ನಂಬರ್ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7-0-90-40-90-45 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೆಯದು ಸಿದ್ದರಾಮಪ್ಪ ಶಿವಶಾಲಪ್ಪ ಕೋರೆ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ, ವಿಶೇಷವಾಗಿ ಯಾವ ರೀತಿ ತಾವು ಕಷ್ಟಪಟ್ಟು ಶ್ರೀಗಂಧವನ್ನ ಬೆಳೀತಾ ಇದ್ದೀರಿ, ಮತ್ತ ಸಮಸ್ಯೆಗಳನ್ನ ಇಟ್ಟುಕೊಂಡೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಯಾವ ರೀತಿ ಮುಂದುವರಿಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಯಾಂತ್ರೀಕೃತ ಕೃಷಿಯನ್ನೇ ಮಾಡ್ತಾ ಇದ್ದೀರಿ. ಇದು ಬಹಳ ಸಂತೋಷ ಕೊಡುವಂತಹದ್ದು, ಆಮೇಲೆ ಜನರಿಗೆ ಪಾಠ ಆಗುವಂತಹದ್ದು. ಈ ಎಲ್ಲ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ಸ್ ಸರ್. ಈ ತನಕ ಶ್ರೀಗಂಧ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ನಿರುಗುಡಿ ಗ್ರಾಮದ ಸಿದ್ದರಾಮಪ್ಪ ಶಿವಶರಣಪ್ಪ ಕೋರೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಲಕ್ಷ್ಮಣ್ ಗುತ್ತೇದಾರ್ ಹಾಗೂ ಸಂಗಡಿಗರಿಂದ ದುಂದುಮಿ ಪದಗಳನ್ನು ಕೇಳೋಣಂತ. ದುಮ್ದುಮ್ಮೆ ಎಂದನು ಪಾಡಿರಿ ಜಾಣರೆ ದುಮ್ ದುಮ್ಮೆ ಭಗವಂತನು ಒಬ್ಬ. ದುಮ್ದುಮ್ಮೆ ಎಂದನು ಪಾಡಿರಿ ಜಾಣರೆ ದುಮ್ ದುಮ್ಮೆ ಭಗವಂತನು ಒಬ್ಬ. ಪೊಲೀಸ್ ಕೆಲಸವು ನಮಗಿರಲೆಂದು, ಪೊಲೀಸ್ ಕೆಲಸವು ನಮಗಿರಲೆಂದು ಹತಿಯರ ಸಾಮಾನ ತಂದಡರೆ ಮುಂದು ಉಣಕಿಯ ರಕ್ತ ಎತ್ತತಿವೆಂದು ಹುಕುಮ ನೋಡ ತಿವ್ರಿ ಕೇಳ್ರಿ ನಮದೊಂದು ತುಮ್ ತುಮ್ಮೆ ಬಸವಂತನು ಒಬ್ಬ. ಏ ತುಮ್ ತುಮ್ಮೆ ಎಂದನು ಪಾಡಿರಿ ಜಾಣರೆ ತುಮ್ ತುಮ್ಮೆ ಬಸವಂತನು ಒಬ್ಬ. ಸಾಮಾನ ನಿಮಗೆ ಕೊಡಲಿಲ್ಲ ಇಂಥ ಕಾರ್ಬೋನ್ ಎಲ್ಲ ಕಾರ್ಬಾರಿ ಬಲ್ಲ ಹಿಂಗಂತ ಸೈಬರಿ ಕೇಳಿದರಲ್ಲ ತುಮ್ದುಮೇ ತುಮ್ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ್ ತುಮ್ಮೆ ಬಸವಂತನು ಒಬ್ಬ. ತುಮ್ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ್ ತುಮ್ಮೆ ಬಸವಂತನು. ಕಾಟಕ್ಕ ಮಂದಿನ ಅಗಸೆಗೆ ಆಕೆ, ಕಾಟಕ್ಕ ಮಂದಿನ ಅಗಸೆಗೆ ಆಕೆ, ಅಗಸೆ ಪರಾದಲ್ಲಿ ಇರಬೇಕು ದೋಸೆ ಮದರಿನ ಕಡೆಗಾಗ ರೊಕ್ಕ ಬರದಾಕೆ ರೊಕ್ಕ ವಯೋ ಚೆಂಡಿ ಆಗಳಬೇಕೆ ತುಮ್ ತುಮ್ಮೆ ಬಸವಂತನು ಒಬ್ಬ. ತುಮ್ ತುಮ್ಮೆ ಎಂದನು ಪಾಡಿರಿ ಜಾಣರೆ ತುಮ್ ತುಮ್ಮೆ ಬಸವಂತನು. ತುಮ್ ತುಮ್ಮೆ ಎಂದನು ಪಾಡಿರಿ ಜಾಣರೆ ತುಮ್ ತುಮ್ಮೆ ಬಸವಂತನು ಒಬ್ಬ. ಬಾರಿಗೆ ಹಾಕಾರು ಟೇಬಲ್ ಬಂದಾಗ ಸೇಬಾರಿಗೆ ಹಾಕಾರು ಟೇಬಲ್ ಬಂದಾಗ ಬೇರೆ ಚಾದೂರ ಗುಂಡಾರ ಬೇರೆ ದೋಹಗಳು ಆಗ್ಯಾವ್ರಿ ಗಾತೆ ಬೇಡಾರು ಮಾಡ್ಯಾರೋ ತಿಳಿರಿಲ್ಲ ಪಾತೆ ತುಂಬೆ ಬಸವಂತ ತುಂಬೆ ಎಂದೆಂದು ಪಾಡಿ ಜಾಣರೆ ತುಮದೊಮ್ಮೆ ಬಸವಂತ ನವ ಬರೆ ತುಂಬೆ ಎಂದೆಂದು ಪಾಡಿ ಜಾಣರೆ ತುಂಬೆ ಬಸವಂತ ನವ ಆಯ್ತಾರ ಉದಯಕ್ಕ ಆರಿತಗೊಂಡು ಆಯ್ತಾರ ಉದಯಕ್ಕ ಆರಿತಗೊಂಡು ಕೇಳರೆ ಸೈಬರ ಅಳವಿಲ್ಲ ದಂಡು ಎಂದಕ್ಕ ಮುರದ ಉಡೇರ ಸುಡ್ಗಂಡು ಕೈ ಸೇರಿ ಆಗ್ಯಾವ ಚಕಡೆ ಮುರುಗೊಂಡು ತುಂಬೆ ಬಸವಂತ ನವ ಕಂಪೌನೆ ರಾತ್ರ ತಿಳ್ಗೇರ ಹೋಯ್ತು ಕಂಪೌನೆ ರಾತ್ರ ತಿಳ್ಗೇರ ಹೋಯ್ತು ಹೋಗುವಾಗ ಒಂದು ರಾತ್ರಿ ಮಾಡಾಯ್ತು ಕೇಮಲ ಸಾಹೇಬಾಗ ಕೋಪ ಬಂದಿತ್ತು ದಂಡ ಹೋಗಿ ನಿಂಗ ದಳ್ಳಿ ಸೇರಿತ್ತು ಎಂದೆಂದು ಪಾಡಿರಿ ಜಾಣರೆ ದುಮದೊಮ್ಮೆ ಬಸವಂತ ನೋಬೇ ದುಮ್ದೊಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದೊಮ್ಮೆ ಬಸವಂತ ನೋಬೇ ಎಂದೆಂದು ಪಾಡಿರಿ ಜಾಣರೆ ದುಮ್ದೊಮ್ಮೆ ಬಸವಂತ ಹೇ ದುಮ್ದೊಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದೊಮ್ಮೆ ಬಸವಂತ ನೋಬೇ ದುಮ್ದೊಮ್ಮೆ ಎಂದೆಂದು ಪಾಡಿರಿ ಯಾಕ ಬಿದ್ದವ ನಾವು ಬ್ಯಾಡರ ತಳ್ಳೆ ಯಾಕ ಬಿದ್ದವ ನಾವು ಬ್ಯಾಡರ ತಳ್ಳೆ ಕಣ್ಣೋಗೆ ಹೇಳಬೇಕು ಅದನಿಂಗ ದಳ್ಳೆ ಸುತ್ತಮುತ್ತ ಹಾಳು ಮಾಡಿದರಳ್ಳೆ ಚೋಪಾನ ಅಚ್ಚಾರ ವೆಂಕಟಾಪುರ ಕಳ್ಳೆ ದುಮ್ದೊಮ್ಮೆ ಬಸವಂತ ದುಮ್ದೊಮ್ಮೆ ಎಂದನು ಪಾಡಿ ಜಾಣರೆ ದುಮ್ದೊಮ್ಮೆ ಬಸವಂತ ಪಾದಕ್ಕೆ ಬಂದೆ ಕೊಟ್ಟೋರಿ ಬಸವ ಪಾದಕ್ಕೆ ಬಂದೆ ಕೊಟ್ಟೋರಿ ಬಸವ ಪೂರ ಸಾಧನ ಮಾಡೋ ನಾನಿನ್ನ ಸಿದ್ಧವ ಇಂತ ಸರಗೆಲ್ಲ ಬಳಸುವಿನ ಬಸವ ನಿತ್ಯ ಪೂಜಾಗಳು ಮಲ್ಲಿಗೆ ಬಸವ ದುಮ್ದುಮೆ ಬಸವಂತ ದುಮ್ದುಮೆ ಎಂದೆಂದು ಪಾಡಿ ಜಾಣರೆ ದುಮ್ದುಮೆ ಬಸವಂತ ದುಮ್ದುಮೆ ಎಂದೆಂದು ಪಾಡಿ ಜಾಣರೆ ದುಮ್ದುಮೆ ಬಸವಂತ ಕೊಟ್ಟೋರಿ ಬಸವಾಗ ತಾಬೇಡಿಕೊಂಡ ಕೊಟ್ಟೋರಿ ಬಸವಾಗ ತಾಬೇಡಿಕೊಂಡ ಸುರಪುರ ಸಾಧನೆ ನನಗೆ ಮಾಡಲ್ಲ ಮಿತಿಯ ಇಲ್ಲದ ತಾಯಿ ಒಡೆಸುವೆ ನಂದ ಕೇಮಾಲ ಸಾಹೇಬನ ಮನಸ್ಸಿನೊಳಂದ ದುಮ್ದುಮೆ ಬಸವಂತ ನವ ದುಮ್ದುಮೆ ಎಂದನು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತ ನವ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತ ನವ ಸಿಟ್ಟಿಗೆರೆ ಸಾಹೇಬ ಪಟ್ಟ ಕಡ್ಕಂಡ ಸಿಟ್ಟಿಗೆರೆ ಸಾಹೇಬ ಪಟ್ಟ ಕಡ್ಕಂಡ ಹಚ್ಚಿದ ಮಹತೋಪ ಬುರುಜ ನೋಡ್ಕಂಡ ಕದನ ಹತ್ತಿತು ಬೇಗ ಇದೆಯನ್ನ ಬಂಡ ಹೇ ದುಮ್ದೊಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತ ನವ ಹೇ ದುಮ್ದೊಮ್ಮೆ ಎಂದೆಂದು ದಂಡಿಗೆ ತಾವು ತೋಪುಗಳಚ್ಚೆ ಎದುರು ದಂಡಿಗೆ ತಾವು ತೋಪುಗಳಚ್ಚೆ ಬಾದುರ್ಗ ಮೆಚ್ಚೆ ಸಂಗದ ಮಚ್ಚೆ ರಣಸೂರ ರಾಯನ ತೇಜಗಳಚ್ಚೆ ಕಣದುರ್ಗೆ ಕೊಡುವೆನು ಕಂಟಿ ಸಲೊಚ್ಚೆ ದುಮ್ದುಮೆ ಬಸವಂತ ನೋಬ್ಬೆ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತ ನೋಬ್ಬ ಕೆಳಗಿಂದ ಸಿಡದ ದುಮ್ದುಮೆ ಬಸವಂತ ನವ ಪಾಡಿರೆ ಜಾಣರೆ ತುಮ ತುಮ್ಮೆ ಬಸವಂತ ನೋವಬ್ಬ ಇದುವರೆಗೆ ಲಕ್ಷ್ಮಣ್ ಗುತ್ತೇದಾರ್ ಹಾಗೂ ಸಂಗಡಿಗರಿಂದ ದುಂದುಮಿ ಪದಗಳನ್ನು ಕೇಳಿದಿರಿ. ಈಗ ಒಂದು ಜಾಹೀರಾತು. ಗರ್ಮಿಗೆ ದಿನೋಮೆ ಸೆಹತ್ ಅಚ್ಚಿ ರಖತಾ ಹೈ ಅಧಿಕ ಪಾನಿ ಕಿ ಮಾತ್ರಾ ವಾಲೆ ಮೌಸಮಿ ಫಲ್ ಔರ್ ಸಬ್ಜಿಯಾ ಶರೀರ್ ಕೋ ಠಂಡಾ ರಖತೆ ಹೈ ಪ್ಯಾಜ್ ಕಾ ಸಲಾದ್ ಔರ್ ನಮಕ್ ಜೀರೆ ವಾಲಾ ಕಚ್ಚಾ ಆಮ್ ಜೈಸೆ ಪಾರಂಪರಿಕ ಉಪಚಾರ ತಾಪಘಾತ್ ಕೋ ರೋಕತೆ ಹೈ ತಾಕತ್ ದೇನೆ ವಾಲೆ ಪ್ರಾಕೃತಿಕ ತರಲ್ ಜೈಸೆ ORS ನಾರಿಯಲ್ ಪಾನಿ ನಿಂಬೂ ಪಾನಿ ಛಾಚ್ ಆಮ್ ಪನ್ನಾ ಮೂಂಗ್ ಕಾ ಪಾನಿ ಪಿಯೇ ಶರಾಬ್